ಕೇಂದ್ರ ಸಮಯ 6:50. ರೈತ ಧ್ವನಿ ಕಿಸಾನ್ ವಾಣಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳುವಿರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಾಂಧವರೇ, ಕೇಳುಗರೆ, ಪಶ್ಚಿಮ ಘಟ್ಟಗಳ ಈ ಮಲೆನಾಡು ಪ್ರದೇಶ ಕಾಫಿಗೆ ಪ್ರಶಸ್ತವಾದುದು. ಕಾಫಿ ಈ ಭಾಗದ ರೈತರ ಪ್ರಿಯವಾದ ಬೆಳೆ. ಮಲೆನಾಡಿನ ಈ ಪರಿಸರವನ್ನು ಕಾಫಿ ಇಷ್ಟಪಡುತ್ತೆ. ಹಾಗೆ ಇಲ್ಲಿಯ ಕೃಷಿಕರು ಕಾಫಿಯನ್ನು ಇಷ್ಟಪಟ್ಟು ಬೆಳೀತಿದ್ದಾರೆ. ವೈವಿಧ್ಯಮಯವಾದ ವೃಕ್ಷಗಳ ಜೊತೆ ಕಾಫಿ ಚಂದವಾಗಿ ವರ್ಷ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇರುತ್ತೆ ಅಲ್ವಾ? ಅರೇಬಿಕಾ ಮತ್ತು ರೋಬಸ್ಟ ಈ ಎರಡು ಪ್ರಭೇದಗಳಲ್ಲಿ ವಿಭಿನ್ನವಾದ ತಳಿಗಳಿದ್ದಾವೆ. ಕಾಫಿ ಮಂಡಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಅರೇಬಿಕಾ ಸುವಾಸನೆಗೆ, ಪರಿಮಳಕ್ಕೆ ಹೆಸರುವಾಸಿ. ರೋಬಸ್ಟ ಕಾಫಿಗೆ ಮತ್ತಷ್ಟು ಸ್ವಾದವನ್ನು ಕೊಡಲಿಕ್ಕೆ, ಕಾಫಿ ರುಚಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನೆರವಾಗಬಲ್ಲದು. ವಿಶ್ವದಲ್ಲಿ ಅರೇಬಿಕಾ ಕಾಫಿಗೆ ಹೆಚ್ಚು ಬೆಲೆ. ಅರೇಬಿಕಾದಲ್ಲಿ ಆ ಸ್ವಾದಿಷ್ಟ ಗುಣ ಇದೆ. ಕಾಫಿಯಲ್ಲಿ ಪ್ರಮುಖವಾಗಿ ಕ್ಯಾಫಿನ್ ಇರುತ್ತೆ. ಇದರ ಜೊತೆಗೆ ನೂರಾರು ಯಾಕೆ ಸಾವಿರಾರು ರೀತಿಯ ರಾಸಾಯನಿಕ ಘಟಕಗಳು ಇದ್ದಾವೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಕಾಫಿ ಚೈತನ್ಯಕ್ಕೆ ಹೆಸರುವಾಸಿಯಾದುದು. ಸುಸ್ತಾದಾಗ, ಲವಲವಿಕೆ ಕಡಿಮೆ ಆದಾಗ, ಸ್ನೇಹಿತರು ಬಂದಾಗ, ಆತ್ಮೀಯರು ಭೇಟಿಯಾದಾಗ ಕಾಫಿ ಪಾನೀಯ ಈ ಸಂದರ್ಭದಲ್ಲಿ ಸಹಾಯಕ ಬರುತ್ತೆ. ಮಲೆನಾಡಿನ ಮುದ್ದಿನ ಬೆಳೆಯಾಗಿರುವ ಕಾಫಿ ಅನೇಕರನ್ನ ಬೆಳೆಸಿದೆ. ಕಾಫಿ ತೋಟಗಳು ನೋಡಲಿಕ್ಕೆ ಹಿತವಾದ ಪ್ರದೇಶಗಳು. ಹೂವಾದಾಗಲಂತೂ ಪ್ರವಾಸಿಗರನ್ನ ಕ್ಷಣಕಾಲ ನಿಲ್ಲಿಸಿ ಆಮೇಲೆ ಕಳಿಸಿಕೊಡ್ತವೆ. ಹಣ್ಣಾದಾಗ್ಲೂ ಅಷ್ಟೇ, ಗಿಡಗಳಲ್ಲಿ ಮೂಡುವ ಹಣ್ಣು ಆಕರ್ಷಣೀಯವಾಗಿರುತ್ತೆ. ಕೆಲವಾರು ಪ್ರಾಣಿ ಪಕ್ಷಿಗಳು ಅಲ್ಲಲ್ಲಿ ತಿಂದು ತುಸು ತೊಂದರೆ ಕೊಟ್ಟನು ಅವು ಬೇರೆ ರೀತಿಯಲ್ಲಿ ಕಾಫಿ ತೋಟಗಳಿಗೆ, ಪರಿಸರಕ್ಕೆ ಪೂರಕವಾಗಿ ನೆರವಾಗಬಲ್ಲವು. ಕಾಫಿ ಬಗ್ಗೆ ಮಾತಾಡ್ತಾ ಹೋದ್ರೆ, ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಹೋದ್ರೆ, ಹುಡುಕ್ತಾ ಹೋದ್ರೆ ಸಾಕಷ್ಟಿದೆ. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ ನಾಗೇಗೌಡರು ಕಾಫಿ ಕುರಿತಂತೆ ಸುದೀರ್ಘವಾದ ಪುಸ್ತಕವನ್ನೇ ಬರೆದಿದ್ದಾರೆ. ಬೆಟ್ಟದಿಂದ ಬಟ್ಟಲಿಗೆ ಅನ್ನುವ ಪುಸ್ತಕ ಈಗಲೂ ಅನೇಕ ರಹಸ್ಯಗಳನ್ನು ತೆರೆದಿಡುತ್ತೆ. ಇದೇ ರೀತಿ ಕೆಲವಾರು ಜನ ಕಾಫಿ ಕುರಿತಂತೆ ದೀರ್ಘವಾದ ಅಧ್ಯಯನವನ್ನು ಮಾಡಿದರೆ, ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಕಾಫಿ ಬೆಳೆಗಾಗಿಯೇ ಕಾಫಿ ಮಂಡಳಿ ಬಹಳ ವರ್ಷಗಳಿಂದ ಕಾಯಕ ಮಾಡ್ತಾ ಇದೆ. ಬಾಳೆಹೊನ್ನೂರಿನಲ್ಲಿ

ವಿಷಗಳು ಒಳಿತಲ್ಲ ವಿಷಗಳು ಒಳಿತಲ್ಲ ಚಿಂತೆಗಳು ಸಲ್ಲ ಅತಿ ಖರ್ಚು ತರವಲ್ಲ ಅತಿ ಖರ್ಚು ತರವಲ್ಲ ಅತಿ ಖರ್ಚು ತರವಲ್ಲ ಕಾಫಿ ಪಾನೀಯ ಕಾಫಿ ಪಾನೀಯ ಚಿಕೋರಿಯ ಪಾಯ ಬೆಲ್ಲ ಅಪೇಕ್ಷಣೀಯ ಬೆಲ್ಲ ಅಪೇಕ್ಷಣೀಯ ಬೆಲ್ಲ ಅಪೇಕ್ಷಣೀಯ ರೈತ ಬಾಂಧವರೇ, ಮಲೆನಾಡಿನಲ್ಲಿ ಕಾಫಿಯೊಂದಿಗೆ ಸ್ನೇಹಿ ಬೆಳೆಯಾಗಿ ಕಾಣಸಿಗುವ ಪ್ರಮುಖವಾದ ಮತ್ತೊಂದು ಬೆಳೆ ಯಾವುದಂದ್ರೆ ಕಾಳುಮೆಣಸು. ನೆರಳಿನ ಮರಗಳಿಗೆ ಅಪ್ಪಿಕೊಂಡು ಆನಂದದಿಂದ ಬೆಳೆಯುವ ಕಾಳುಮೆಣಸು ಕಾಸಿನ ಬೆಳೆ. ಬೆಳೀತಾ ಬೆಳೀತಾ ಬಳ್ಳಿ ಹುಲುಸಾಗಿ ವೃದ್ಧಿಯಾದಾಗ, ಆ ಬಳ್ಳಿಯಲ್ಲಿ ಗೊಂಚಲು ಗೊಂಚಲು ಕಾಳು ಬಿಟ್ಟಾಗ ನೋಡಲು ಆನಂದವೇ ಆನಂದ. ಕಾಳುಮೆಣಸಿನಲ್ಲಿ ವರ್ಷಕ್ಕೊಮ್ಮೆ ಬೆಳೆ, ಕಾಫಿದು ಹಾಗೆ. ಈ ಹಿಂದೆಲ್ಲ ಕಾಫಿ ಪ್ರಮುಖ ಬೆಳೆಯಾಗಿತ್ತು, ಕಾಳುಮೆಣಸು ಉಪ ಬೆಳೆಯಾಗಿತ್ತು. ಈಗ ಕಾಳುಮೆಣಸಿಗೆ ಬೆಲೆ ಏರಿರುವ ಹಿನ್ನೆಲೆಯಲ್ಲಿ ಮಲೆನಾಡಿನಲ್ಲಿ ಕಾಳುಮೆಣಸೆ ಪ್ರಮುಖವಾಗಿ ಚರ್ಚೆಯ ಬೆಳೆಯಾಗಿದೆ. ಕೇವಲ 25 ರೂಪಾಯಿ ಕಿಲೋಗ್ರಾಮ್ಗೆ ಬೆಲೆ ಇದ್ದದ್ದು 250 ರೂಪಾಯಿ ಆಯಿತು, 750 ರೂಪಾಯಿ ಇನ್ನೂ ತಲುಪಿತು, ಮತ್ತೆ 250-300 ರೂಪಾಯಿಗೆ ಬಂತು, ಮತ್ತೆ ಏರ್ತಾ ಹೋಗ್ತಾ ಇದೆ. ಹೀಗೆ ಏರಿಳಿತ ಕೃಷಿ ಬೆಳೆಗಳಲ್ಲಿ ಸಹಜವೇ. ಆದರೂ ಕೆಲವಾರು ಜನ ಮಾರುಕಟ್ಟೆಯ ಬೇಡಿಕೆಯನ್ನು ನೋಡಿಕೊಂಡು ಒಳ್ಳೆ ಬೆಲೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಮಲೆನಾಡಿನಲ್ಲಿ ಕೆಲವೊಬ್ಬರಂತೂ ಅತ್ಯಧಿಕವಾದ ಇಳುವರಿ, ಅತ್ಯುತ್ತಮವಾದ ಬೆಲೆಯನ್ನು ಪಡೆದುಕೊಂಡು ಸಿರಿವಂತರಾಗಿದ್ದಾರೆ. ಕಾಳುಮೆಣಸು ಒಂದು ರೀತಿಯಲ್ಲಿ ಸೂಕ್ಷ್ಮದ ಬೆಳೆ, ಕಾಫಿ ರೀತಿ ಅಲ್ಲ. ಕಾಫಿ ಪೂರ್ಣ ಕೊಳೆ ರೋಗಕ್ಕೆ ತುತ್ತಾಗಿ ನಾಶವಾಗುವುದಿಲ್ಲ. ಕಾಳುಮೆಣಸು ಹಾಗಲ್ಲ. ಅತಿ ಶೀತ ಆಯ್ತಂದ್ರೆ, ಮಳೆ ಸತತವಾಗಿ ಬರ್ತಾ ಇತ್ತು ಅಂತಂದ್ರೆ ಭಯನೇ. ಮಳೆ ಕಡಿಮೆ ಇದ್ರೂ ತೊಂದರೆ ಇಲ್ಲ, ಆದರೆ ಹೆಚ್ಚಾದಂತೆಲ್ಲ ಬೆಳೆದಿರುವ ರೈತನ ಎದೆ ಬಡಿತ ಹೆಚ್ಚಾಗ್ತಾ ಹೋಗ್ತದೆ. ಈ ಹಿಂದೆಲ್ಲ 10-20 ಟನ್ ಇಳುವರಿ ಕೊಡುತ್ತಿದ್ದ ಕಾಳುಮೆಣಸಿನ ತೋಟಗಳಲ್ಲಿ ನೋಡ್ತಾ ನೋಡ್ತಾ ಕೆಲವೇ ಕೆಲವು ಕ್ವಿಂಟಲ್ ಅಥವಾ ಅದೂ ಇಲ್ಲ. ಇದಕ್ಕೆ ಕಾರಣ ಕಾಳುಮೆಣಸಿನ ಕೊಳೆ ರೋಗ. ಮಣ್ಣಿನಿಂದ, ನೀರಿನಿಂದ, ಗಾಳಿಯಿಂದ ಹರಡುವ ಕಾಳುಮೆಣಸಿನ ಕೊಳೆ ರೋಗದ ರೋಗಾಣುಗಳು ನೋಡ್ತಾ ನೋಡ್ತಾ ಇಡೀ ತೋಟದ ಬಳ್ಳಿಗಳನ್ನು ಬಲಿ ತೆಗೆದುಕೊಂಡ್ಬಿಡ್ತವೆ. ಈ ಬಗ್ಗೆ ಸಾಕಷ್ಟು ಪ್ರಯೋಗಗಳು ಆಗಿದ್ದಾವೆ, ಅಧ್ಯಯನಗಳು ನಡೆದಿದ್ದಾವೆ. ರೋಗ ನಿರೋಧಕ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ತಜ್ಞರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬೋಡೋ ದ್ರಾವಣ ಬೇಡ ಅನ್ನೋರು ಇದ್ದಾರೆ, ಬೋಡೋ ದ್ರಾವಣ ಬೇಕೇ ಬೇಕು ಅನ್ನೋರು ಇದ್ದಾರೆ. ಬೋಡೋ ದ್ರಾವಣ ಅಲ್ಲದಲ್ಲೇ ಇತರೆ ಔಷಧಿಗಳನ್ನು, ಇತರೆ ಪರಿಕರಗಳನ್ನು ಬಳಕೆ ಮಾಡಿಕೊಂಡು ರಕ್ಷಣೆ ಮಾಡಿರೋರಿದ್ದಾರೆ, ಏನೆಲ್ಲ ಬಳಸಿ ಕಳ್ಕೊಂಡಿರೋರಿದ್ದಾರೆ. ಒಂದು ರೀತಿಯ ವಿಚಿತ್ರ ಚಿತ್ರಣ ಕಾಳುಮೆಣಸಿನ ಬೆಳೆಯಲ್ಲಿ ಕಾಣಸಿಗುತ್ತೆ. ಒಟ್ಟಾರೆ ಕಾಫಿ ಬೆಳೆಯೊಂದಿಗೆ ಕಾಸು ಕೊಡುವ ಕಾಳುಮೆಣಸು ಮಲೆನಾಡಿನಲ್ಲಿ ಪ್ರಮುಖವಾದ ಬೆಳೆ. ಈ ಕುರಿತಾದ ಹಾಡು ನಿಮಗಾಗಿ ಈಗ ಪ್ರಸಾರವಾಗ್ತಾ ಇದೆ. ಬಂಗಾರ ಬಳ್ಳಿಗೆ ಸಿಂಗಾರ ಕಾಳುಗಳ ಸರಸರ ಕೃಷಿಕರಿಗೆ ವರವರ ಕಾಳುಗಳ ಸರಸರ ಕೃಷಿಕರಿಗೆ ವರವರ ಕಾಳುಗಳ ಮಲೆನಾಡಿನ ಕಾಳು ಮೆಣಸು ತೋಟಕ್ಕೆ ಸೊಗಸು ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಷ್ಟ ರೋಗ ಬಂದರೆ ನಷ್ಟ ಬಸಿ ಗಾಲುವೆ ಇಷ್ಟ ಸಂಶೋಧನೆ ಸ್ಪಷ್ಟ ಬಸಿ ಗಾಲುವೆ ಇಷ್ಟ ಸಂಶೋಧನೆ ಸ್ಪಷ್ಟ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಫಿಯೊಂದಿಗೆ ಸಂಯೋಜನೆ ಅಡಿಕೆ ತೆಂಗಿಗೂ ಆಕರ್ಷಣೆ ಅಕ್ಕರೆಯ ಪಾಲನೆ ವರಮಾನ ಜೋಡಣೆ ಅಕ್ಕರೆಯ ಪಾಲನೆ ವರಮಾನ ಜೋಡಣೆ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕಾಳುಗಳ ಸರಸರ ಕೃಷಿಕರಿಗೆ ವರ ವರ ಕೃಷಿಕರಿಗೆ ವರ ವರ ಕೃಷಿಕರಿಗೆ ವರ ವರ ಕೊಡಗಿನಲ್ಲಿ ಕಬ್ಬು ಪ್ರಮುಖವಾದ ಬೆಳೆ ಅಲ್ಲ, ನಿಜ, ತಾವೆಲ್ಲರೂ ಒಪ್ಕೊಳ್ತೀರಿ. ಆದರೆ ಕೊಡಗಿನ ಅನೇಕ ಜನ ನಾಗರಿಕರು ಕಬ್ಬನ್ನು ತಮ್ಮ ಮನೆಯ ಮುಂದೆ ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಇಲ್ಲವೇ ಹಿತ್ತಲಿನಲ್ಲಿ ಕೈತೋಟದಲ್ಲಿ ಬೆಳೆಸಿರೋದನ್ನು ನಾವು ನೀವು ನೋಡಿದ್ದೀವಿ ಅಲ್ವಾ? ಮಳೆಯನ್ನು ಸಹಿಸಿಕೊಳ್ಳುತ್ತೆ, ಮಳೆ ಕಡಿಮೆ ಆದಾಗ್ಲೂ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಕಬ್ಬು ಬಹುವಾರ್ಷಿಕ ಬೆಳೆ. ಕಬ್ಬಿನಲ್ಲಿ ಆ ಸಿಹಿ ಅಂಶ ಇದೆಯಲ್ಲ, ಅದರಲ್ಲಿ ಸುಕ್ರೋಸ್ ಇರೋದ್ರಿಂದ ಬಹುಬೇಗ ಕಬ್ಬಿನ ರಸವನ್ನ ತೆಗೆದುಕೊಂಡಾಗ ಅಥವಾ ಕಬ್ಬನ್ನ ತಿಂದಾಗ ಚೈತನ್ಯ ಮೂಡುತ್ತೆ. ಕಬ್ಬಿನ ರಸ ನಮ್ಮ ಆರೋಗ್ಯ ರಕ್ಷಕ. ವಿಶೇಷವಾಗಿ ಲಿವರ್ ಇದೆಯಲ್ಲ, ಯಕೃತ್ತು, ಇದನ್ನ ಚೆನ್ನಾಗಿ ಇಡಲಿಕ್ಕೆ ಕಬ್ಬಿನ ರಸ ನೆರವಿಗೆ ಬರುತ್ತೆ, ಉಪಯೋಗವಾಗುತ್ತೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಇದಲ್ದಲನೆ ಕಬ್ಬಿನ ಸೇವನೆಯು ಅಂದರೆ ತಾಜಾ ರೂಪದಲ್ಲಿ ಅದನ್ನು ತಿಂದಾಗ ಅಥವಾ ರಸವನ್ನು ಕುಡಿದಾಗ ಕಣ್ಣಿಗೂ ಹೃದಯಕ್ಕೂ ಕಿಡ್ನಿಗೂ ಹೀಗೆ ನರಗಳಿಗೂ ಮಾಂಸಖಂಡಗಳಿಗೂ ಬಲವನ್ನು ನೀಡುತ್ತೆ, ಆರೋಗ್ಯ ಕಾಪಾಡಲಿಕ್ಕೂ ಸಹಾಯಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಕಬ್ಬಿನ ರಸದಲ್ಲಿ ಪೋಷಕಾಂಶಗಳಿದ್ದಾವೆ. ಹೀಗಿರೋದ್ರಿಂದ ಹಲ್ಲು ಗಟ್ಟಿರೋರು ಕಬ್ಬನ್ನು ನೇರವಾಗಿ ತಿನ್ನಿ, ಹಲ್ಲು ಗಟ್ಟಿ ಇಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನೋರು ರಸವನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಇರಿ. ಒಂದೇನೆಂದರೆ ಮಧುಮೇಹಿಗಳಿಗೆ ಕಬ್ಬು ಅಷ್ಟೊಂದು ಒಳ್ಳೆಯದಲ್ಲ. ನೇರವಾಗಿ ಈ ಸಿಹಿ ಅಂಶ ಇದೆಯಲ್ಲ ಸುಕ್ರೋಸ್ ರೂಪದಲ್ಲಿರೋದ್ರಿಂದ ತುಸು ತೊಂದರೆ ಕೊಡುತ್ತೆ. ಕಬ್ಬು ಬರೀ ಮನುಷ್ಯರಿಗಲ್ಲ, ಜಾನುವಾರುಗಳಿಗೂ ಇಷ್ಟವಾದದ್ದು. ಬಹುವಾರ್ಷಿಕ ಸ್ವಭಾವದ ಕಬ್ಬನ್ನು ಒಂದು ಸಾರಿ ಹಾಕಿದರೆ ಸಾಕು, ನಾಲ್ಕಾರು ವರ್ಷಗಳ ಕಾಲ ನಿಮ್ಮಲ್ಲಿರುತ್ತೆ. ಕೊಡಗಿನಲ್ಲಿ ಹತ್ತಾರು ರೀತಿಯ ಕಬ್ಬಿನ ತಳಿಗಳನ್ನು ನಮ್ಮ ನಾಗರಿಕರು ಬೆಳೆದಿರೋದನ್ನು ನಾವು ಕಂಡಿದ್ದೀವಿ. ಇದರಲ್ಲಿ ಪಟಾವಳಿ ಕಬ್ಬು ಶ್ರೇಷ್ಠವಾದದ್ದು, ಔಷಧಿಯ ಗುಣವನ್ನು ಹೊಂದಿದೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಕಾಮಾಲೆ ಕಾಯಿಲೆ ಬಂದಾಗ ಇದನ್ನು ಅಪೇಕ್ಷಣೀಯವಾಗಿ ಬಳಸಲಾಗ್ತಾ ಇದೆ. ಹಾಗೆ ಮೂರ್ಛೆ ಸಮಸ್ಯೆ ಬಂದಾಗ ಅದರಿಂದಾಗುವ ಅನಾನುಕೂಲಗಳನ್ನು ಬೇಗ ನಿವಾರಣೆ ಮಾಡಲಿಕ್ಕೂ ಈ ಪಟಾವಳಿ ಕಬ್ಬಿನ ರಸದಿಂದ ತಯಾರಿಸಿದ ಪದಾರ್ಥ ಉಪಯುಕ್ತ ಅಂತ ಅಂದ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋರು ಹೇಳ್ತಿದ್ದಾರೆ. ಪಟಾವಳಿ ಕಬ್ಬು ನೋಡಲಿಕ್ಕೆ ಚೆಂದ ಕಾಣುತ್ತೆ. ಕಾಂಡದ ಮೇಲೆ ಮೂರು ಬಣ್ಣದ ಪಟ್ಟೆ ಪಟ್ಟೆಗಳು ಇರ್ತವೆ. ಕೊಡಗಿನಲ್ಲೂ ಆ ಕಬ್ಬಿದೆ. ಇದರಂತೆ ಜ್ಯೂಸ್ ಕಬ್ಬು, ಸಾಮಾನ್ಯವಾಗಿ ಕಬ್ಬಿನ ಜ್ಯೂಸನ್ನು ಮಾಡುವ ಪ್ರದೇಶಗಳಲ್ಲಿ ಇದನ್ನು ಇಷ್ಟಪಟ್ಟು ಬಳಸ್ತಾರೆ. ಇದು ಯಂತ್ರಕ್ಕೂ ಹೊರೆಯಲ್ಲ, ಹಾಗೆ ಕಬ್ಬಿನ ರಸ ಚೆನ್ನಾಗಿ ಸಿಗುತ್ತೆ. ವ್ಯಾಪಾರಿಗಳಿಗೂ ಲಾಭ ಹೆಚ್ಚಿಗೆ ಸಿಗುತ್ತೆ. ಸ್ವಲ್ಪ ಸಿಹಿ ಅಂಶ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದರೆ. ಇನ್ನು ಹೊನ್ನಾವರ ಕಬ್ಬು ಹೆಚ್ಚು ಸಿಹಿಯನ್ನು ಹೊಂದಿರುವ ಕಬ್ಬದು. ಬೆಲ್ಲಕ್ಕೆ ಸಕ್ಕರೆಗೆ ವಿಶೇಷವಾಗಿ ಬಳಸುವ ಕಬ್ಬಿನ ತಳಿಗಳೂ ಇದ್ದಾವೆ. ಹೊನ್ನಾವರ ಕಬ್ಬನ್ನು ಬೆಲ್ಲಕ್ಕೆ ಹಿಂದೆಲ್ಲ ಉಪಯೋಗ ಮಾಡಲಾಗ್ತಾ ಇತ್ತು. ಮಂಡ್ಯದ ವಿಸಿ ಫಾರಂನಲ್ಲಿ ಕಬ್ಬು ಕುರಿತಂತೆ ಆಳವಾದ ಅಧ್ಯಯನಗಳು ನಡೀತದವೆ. ತಳಿ ಅಭಿವೃದ್ಧಿಯ ಕೆಲಸಗಳೂ ಸಾಗಿದವೆ. ಕಬ್ಬು ನಾನಾ ಪ್ರದೇಶಗಳಲ್ಲಿ ವಾಣಿಜ್ಯ ಬೆಳೆ. ಕರ್ನಾಟಕದ ಉತ್ತರ ಭಾಗಗಳಲ್ಲೂ ಕಬ್ಬನ್ನು ಹೇರಳವಾಗಿ ಬೆಳೆಯಲಾಗ್ತಾ ಇದೆ. ಮಂಡ್ಯ, ಮೈಸೂರು ಅಲ್ಲದಲ್ಲೇ ವಿಜಯಪುರ, ಬಾಗಲಕೋಟೆ ಮುಂತಾದ ಪ್ರದೇಶಗಳಲ್ಲೂ ಕಬ್ಬು ಅಲ್ಲಿಯ ರೈತರ ನೆಚ್ಚಿನ ಬೆಳೆ. ಇತರೆ ಜಿಲ್ಲೆಗಳಲ್ಲೂ ರೈತರು ಕೆರೆ ನೀರಿನ ಆಶ್ರಯ, ನಾಲಾ ನೀರಿನಿಂದಲೂ ಇಲ್ಲವೇ ಕೊಳವೆ ಬಾವಿ ನೀರಿನಿಂದಲೂ ಎಕರೆಗಟ್ಟಲೆ ಬೆಳೆದು ಬೆಲ್ಲ ಮಾಡಿಕೊಂಡು ಇಲ್ಲವೇ ಹತ್ತಿರದ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸಿ ದುಡ್ಡನ್ನು ಮಾಡಿಕೊಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸಹಳ್ಳಿಯ ದಿವಂಗತ ಪ್ರಫುಲ್ಲ ಚಂದ್ರ ಅವರು 25 ವರ್ಷಗಳಿಗಿಂತ ಹೆಚ್ಚು ಕಾಲ ಕಬ್ಬನ್ನ ಪೋಷಣೆ ಮಾಡಿ ದಾಖಲೆಯನ್ನ ನಿರ್ಮಿಸಿದರು. ಕಬ್ಬಿನಲ್ಲಿ ಎಷ್ಟೋ ಜನ ಒಣ ಎಲೆಗಳನ್ನು ಸುಟ್ಟು ಹಾಕ್ಬಿಡ್ತಾರೆ, ಆದರೆ ಅದನ್ನ ಕಾಂಪೋಸ್ಟ್ ಮಾಡಿ ಅಥವಾ ಅಲ್ಲೇ ಕರಗೋ ರೀತಿಯಲ್ಲಿ ಗಮನ ಹರಿಸಿರುವ ರೈತರು ಇದ್ದಾರೆ. ಹೀಗೆ ಕಬ್ಬಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಹತ್ತಾರು ಸಂಗತಿಗಳು ನಮಗೆ ಸಿಗ್ತಾ ಹೋಗ್ತವೆ. ಈಗ ಕೇಳಿ ಕಬ್ಬು, ಕಬ್ಬಿನ ರಸದ ಸೇವನೆ ಕುರಿತಂತೆ ಹಾಡು. ಕಬ್ಬಿನಿಂದ ಬೆಲ್ಲ ಸಕ್ಕರೆ ಹಲವು ರೈತರಿಗೆ ಅಕ್ಕರೆ, ಕಾಳಜಿ ಕೊಟ್ಟರೆ ಇಳುವರಿ ಅಚ್ಚರಿ. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಿಂದ ಬೆಲ್ಲ ಸಕ್ಕರೆ. ಬಹುವಾರ್ಷಿಕ ಬೆಳೆ, ಎಲ್ಲೆಡೆ ನಾರು ಎಳೆಯಳೆ, ಇದಿದ್ದರೆ ಎಲ್ಲ ಕಳೆ, ಆರೋಗ್ಯಕ್ಕೆ ಕಹಳೆ, ಆರೋಗ್ಯಕ್ಕೆ ಕಹಳೆ. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಲ್ಲಿ ಹೂವು ಬಿಳಿ ಬಿಡುತ್ತೆ ಬೇರು ಗೆಣ್ಣುಗಳಲ್ಲಿ, ರಸದಲ್ಲಿ ಸಿಹಿ ಸುಕ್ರಸ್ ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು, ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಲ್ಲಿ ಹೂವು ಬಿಳಿ ರಸದಲ್ಲಿ ಸಿಹಿ ಸೂಕ್ರು ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು, ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು. ಕಬ್ಬಿನಿಂದ ಬೆಲ್ಲ ಸಕ್ಕರೆ. ಅಂದ ಚಂದದ ಕಬ್ಬು, ಮೂಳೆಗಳಿಗೆ ಕವಚ, ಯಕೃತ್ತಿಗೆ ಕೃಷ್ಣ ರಕ್ಷಕ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಹಲವು ರೈತರಿಗೆ ಅಕ್ಕರೆ ಕಾಳಜಿ ಕೊಟ್ಟರೆ ಇಳುವರಿ ಅಚ್ಚರಿ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಕಬ್ಬಿನಿಂದ ಬೆಲ್ಲ ಸಕ್ಕರೆ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ರೈತ ಬಾಂಧವರೇ, ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ನಾಳೆ ಸಂಜೆ 5:30 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮ, ಈ ಕುರಿತು ಕೊಡಗು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರಿಂದ ಮಾಹಿತಿ ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:05 ಚಿಂತನ ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ಆಂಜನೇಯ ಜಾಲಿ ಬೆಂಚಿ. 6:40 ಭಾವಗೀತೆಗಳು ಗಮನಿಸಿ. ನಾಳೆ ಬೆಳಿಗ್ಗೆ 7:15 ಕಥಾಲಹರಿ, ಕಾಕೆಮಾನಿಯವರ ಬೇಟೆ ನೆನಪು ಪುಸ್ತಕದ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ನಾಳೆ ಬೆಳಿಗ್ಗೆ 9:05 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಪಳಮೆ ಪೊಮ್ಮಾಲೆ ತಿಂಗೋತಿ ತಕ್ಕಬಾಕ್, ಪ್ರಸ್ತುತಿ ನಾಗೇಶ್ ಕಾಲೂರು ಮತ್ತು ಕೂಪದಿರ ಶಾರದಾ ನಂಜಪ್ಪ, ಬಳಿಕ ಹಾಡು ಮತ್ತು ಚೋದ್ ಪಳಮೆ ಪಾಲೆಕಂಡ ರಾಧಾ ಅಚ್ಚಯ್ಯ ಅವರಿಂದ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾತಿನ ಮಂಟಪ, ಒಗ್ಗಟ್ಟು ಹಾಡು ಸಾಧಕರ ಪರಿಚಯ ಕೇಳುವಿರಿ. ಪ್ರಸ್ತುತಿ ಬಿಕೆ ಸುಮತಿ ಮತ್ತು ಕೆಎಲ್ ರಾಜೇಶ್ವರಿ. 12:30 ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ರಕ್ಷಣೆ ಕುರಿತು ಡಾ ಶ್ರೀನಿವಾಸ್ ಭಟ್ ಮುಖ್ಯಸ್ಥರು, ಮಾನಸಿಕ ಆರೋಗ್ಯ ವಿಭಾಗ ಕ್ಷೇಮ ದೇರಳಕಟ್ಟೆ ಮಂಗಳೂರು ಇವರೊಂದಿಗೆ ಸಂದರ್ಶನವಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಕೂಡುಕೂಟಲಿ ಇಂದು ಮಡಿಕೇರಿ ಪಟ್ಟಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಜಯಂತಿನ ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಶಿವಾಜಿಯವರ ಪಟ್ಟಕ್ಕೆ ಹೂನ ಮಾಲೆ ಹಾಕಿ ಗೌರವ ಕೊಟ್ಟು, ಇದೇ ಹೊತ್ತುಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಟ್ಟರಾಜು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಟಿ ದರ್ಶನವು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಕಡೆಯಿಂದ 2022 ಸಾಲಿ 2 ದಿನಗಳ ರಸ್ತೆ ಸಂಚಾರ ಸಮೀಕ್ಷೆ ಏರ್ಪಾಡಾಟು. ಇದೇ ತಿಂಗಳ ತಾರೀಕು 23 ಬೆಳಿಗ್ಗೆ 6:00 25 ಬೆಳಿಗ್ಗೆ 6:00 ಮುಟ ಸಮೀಕ್ಷೆ ನಡೆದಿದೆ. ಈ ಸಮೀಕ್ಷೆಯಲ್ಲಿ ರಸ್ತೆ ಸಂಚಾರದ ಕುರಿತು ಮಾಹಿತಿ ಜೋಡಿಸಿಕೆ, ಜಿಲ್ಲೆಯಲ್ಲಿ ಒಟ್ಟು 97 ಗಣತಿ ಕೇಂದ್ರಗಳ ರಾಜ್ಯ ಹೆದ್ದಾರಿ ಹೆಂಗೆ, ಜಿಲ್ಲೆಯ ಮುಖ್ಯ ರಸ್ತೆಗಳ ಬದಲಿ ನಡೆಸಿವೆ ಅಂತ ಇಲಾಖೆಯ ಇಂಜಿನಿಯರ್ ತಿಳಿಸಿದರು. ಜಿಲ್ಲೆಯಿಂದ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 27 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 6, ಸೋಮವಾರಪೇಟೆ ತಾಲೂಕಲ್ಲಿ 9, ಹಾಗೆ ವಿರಾಜಪೇಟೆ ತಾಲೂಕಲ್ಲಿ 12 ಸೇರಿದಂಗೆ ಒಟ್ಟು 27 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 47,469 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 46,327 ಜನ ಕಾಯಿಲೆ ತಾಗಿ ಬಚ್ಚಾವಾಗಳು. ಇಂದಿನವರೆಗೆ 448 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 97 ಕಂಟೈನ್ಮೆಂಟ್ ವಲಯಗಾವುಟು. 694 ಸಕ್ರಿಯ ಪ್ರಕರಣಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 1.56 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಮಡಿಕೇರಿ ತಾಲೂಕಿನ ಪೆರಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1.25 ಕೋಟಿ ರೂಪಾಯಿ, ಹಂಗೆ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 7 ಕೋಟಿ ರೂಪಾಯಿ ಖರ್ಚಿಲಿ ಆಗಿರುವ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆ ಮತ್ತೆ ಭೂಮಿ ಪೂಜನ ಇಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊಂಬಾರ್ನ ಜಿ ಬೋಪಯ್ಯ ಹಂಗೆ ಸಂಸದ ಪ್ರತಾಪ್ ಸಿಂಹವು ಮಾಡಿದವು. ಜಿಲ್ಲೆನ ಬೇರೆ ಬೇರೆ ಕಡೆಗಳಲ್ಲಿ ಕಾಲಿರುವ 12 ಆಶಾ ಕಾರ್ಯಕರ್ತರ ಚಾಕರಿಗೆ ಅರ್ಜಿ ಕರೆದಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಪಿಸಿಎಂಎಸ್, ಪತ್ತಿನ ಹಂಗೆ ಮಾರಾಟ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಮತ್ತು ಆದಾಯ ತೆರಿಗೆ ಕುರಿತು ಶಿಕ್ಷಣ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 25ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಪಾಡಲಿ ನಡೆದಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆಯ ಸಹಕಾರ ದವಸ ಭಂಡಾರ, ಹಾಲು ಉತ್ಪಾದಕರ ಸಹಕಾರ ಸಂಘ, ಮಹಿಳಾ ಮತ್ತು ಇತರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಲೆಕ್ಕಪತ್ರ ನಿರ್ವಹಣೆ ಹಂಗೆ ಇಂದಿನ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಕುರಿತು ಶಿಕ್ಷಣ ಕಾರ್ಯಕ್ರಮ 4 ತಾರೀಕು 21ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಪಾಡಲಿ ಏರ್ಪಾಡಾಟು. ಕೊಡಗು ಜಿಲ್ಲಾ ಮಟ್ಟದ ಯುವವಿಜ್ಞಾನಿ ಪೈಪೋಟಿಲಿ ಜಿಲ್ಲೆಯಿಂದ 2 ಬಾಲವಿಜ್ಞಾನಿಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಳು. ಕುಶಾಲನಗರ ಪಾತಿಮಾ ಆಂಗ್ಲ ಮಧ್ಯಮ ಹೈಸ್ಕೂಲ್ನ ಕೆ ಗಾಯತ್ರಿ, ಹಾಗೆ ಮದೇನಾಡಿನ ಮದೇ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಕೆ ಕುಶನ್ 2ನೇ ಸ್ಥಾನ ಪಡ್ಕೊಂಡು ಆಯ್ಕೆಯಾಗಳು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ತಯಾರಿನ ಕುರಿತು ಸಭೆ ನಡೆದಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಇದೇ ತಿಂಗಳ ತಾರೀಕು 27ಕ್ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆದಿದೆ. ಅಂದು 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿನ ಹಾಕಿವೆ. ಈ ಕಾರ್ಯಕ್ರಮನ ಸರಿಯಾಗಿ ನಡೆಸಿಕೆ ಎಲ್ಲ ಇಲಾಖೆಯ ಅಧಿಕಾರಿಗ ಸರಿಯಾಗಿ ಕೈ ಜೋಡಿಸಕುತ್ತ ಸೂಚನೆ ಕೊಟ್ಟು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥವು ಮಾತಾಡಿ, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 42,375 ಮಕ್ಕಳು, 4,400 ಪೇಟೆಯಲ್ಲಿ, ಹಾಗೆ 37,975 ಮಕ್ಕ ಹಳ್ಳಿಲಿಯೋಳು ವಲಸಿಗ ಮಕ್ಕಳಿಗೂ ಲಸಿಕೆನ ಹಾಕಿವೆ. ತಾರೀಕು 27ಕ್ಕೆ ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆನ ಹಾಕಿವೆ. ತಾರೀಕು 28 ಮತ್ತು ಮಾರ್ಚ್ 1ಕ್ಕೆ ಹಳ್ಳಿ ಪೇಟೆಗಳಲ್ಲಿ, ಹಾಗೆ 28 ಮಾರ್ಚ್ 1-2ಕ್ಕೆ ಮನೆ ಮನೆಗೆ ಹೋಗಿ ಲಸಿಕೆನ ಕೊಟ್ಟವೆ. ಲಸಿಕೆ ಹಾಕಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡಳುತ್ತಾ ಅವು ಮಾಹಿತಿ ಕೊಟ್ಟು. ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ನಗರೋತ್ಥಾನ ಯೋಜನೆಯಲ್ಲಿ ಮಡಿಕೇರಿ ನಗರಸಭೆಗೆ 40 ಕೋಟಿ ರೂಪಾಯಿ, ಹಂಗೆ ಮುಖ್ಯಮಂತ್ರಿಯವರ ವಿಶೇಷ ಪ್ಯಾಕೇಜ್ ನಡೆಯಲಿ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿರುವ ನಿಟ್ಟಲ್ಲಿ ಕ್ರಿಯಾ ಯೋಜನೆಯನ್ನು ಮುಗಿಸಿಕೆ ಪೇಟೆನ ಬೇರೆ ಬೇರೆ ವಾರ್ಡ್ಗಳಿಗೆ ಶಾಸಕ ಮಂಡೆ ಪಂಡಪ್ಪಿ ಅಪ್ಪಚ್ಚುರಂಜನವು ಇಂದು ಭೇಟಿ ಕೊಟ್ಟು ಸಾರ್ವಜನಿಕರು ಹಾಗೆ ನಗರಸಭಾ ಸದಸ್ಯರಿಂದ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿ ತಕೊಂಡು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂಗೆ ಬರುವ ತಿಂಗಳ ಮಾರ್ಚ್ 12ಕ್ಕೆ ಜಿಲ್ಲೆಯ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸಂಬಂಧಪಟ್ಟವು ಇದರ ಪ್ರಯೋಜನ ಪಡ್ಕೊಳ್ಳಕ್ಕಂತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಭೀಮರಾವ್ ಜಿನರಾಳಕರ್ ಲಗಮಪ್ಪವು ತಿಳಿಸಿದಳು. ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಮತ್ತು ಕಾಪಿ ಬೋರ್ಡ್ನ ಕೂಡುಕೂಟಲಿ ಗೋಣಿಕೊಪ್ಪದ ಕಾಪಿ ಬೋರ್ಡ್ ತಾಂತ್ರಿಕ ಮೌಲ್ಯಮಾಪನ ಕೇಂದ್ರದಲ್ಲಿ ಇದೇ ತಿಂಗಳ ತಾರೀಕು 25ಕ್ಕೆ ಬೆಳಿಗ್ಗೆ 9:30 ಗಂಟೆಗೆ ಕಾಪಿ ಕಪ್ಪಿಂಗ್ ಸೆಷನ್ ಏರ್ಪಾಡಾಟು. ಸೋಮವಾರಪೇಟೆ ಹತ್ತಿರದ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 1 ವಾರದಿಂದ ಕುಡಿಯುವ ನೀರಿಗೆ ತಾಪತ್ರೆ ಆಗಿಟ್ಟು ಇದೀಗ ಅಲ್ಲಿನ ಹತ್ತಿರದ ಹೊಳೆಯಿಂದ ನೀರಿನ ತರ್ತಾವಳು. ಇಸ್ಕೂಲ್ಲಿ ಬಿಸಿ ಊಟ ತಯಾರು ಮಾಡಿಕೆ ಕುಡಿಯಕ್ಕೆ ಸೇರಿದಂಗೆ ಎಲ್ಲ ಕೆಲಸಗಳಿಗೂ ನೀರಿನ ತಾಪತ್ರೆ ಆಗಿಟ್ಟು ಆದಷ್ಟು ಬೇಗ ಈ ತಾಪತ್ರೆಗೆ ಪರಿಹಾರ ಸರಿಗೆ ಮಾಡಿಕೊಡಕುತ್ತ ಅಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಬೆಂಗಳೂರು ಗ್ರಾಮ ಪಂಚಾಯತಿಯ 2020-21 ಸಾಲಿನ 14 ಹಣಕಾಸು ಯೋಜನೆ ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದೇ 21ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಬೆಂಗಳೂರು ಪಂಚಾಯತಿ ಪ್ರಕಟಣೆ ಕೋರಿದೆ. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ವಾವ್, ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು. ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮೂರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿಸ್, ವಿಶಾಲ ಆವರಣ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ಗಳು. ನಿಮ್ಮ ರಜಾದಿನಗಳು ಉಲ್ಲಾಸಮಯವಾಗಿರಲು ಹಾಗೂ ಸಭೆ ಸಮಾರಂಭ ನಡೆಸಲು ಭೇಟಿ ಕೊಡಿ ಕಾಫಿ ಕ್ಯಾಸಲ್ ಕೂರ್ಗ್, ಬಲಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900411411. ನಿಮ್ಮ ಅಂದ ಚಂದದ ನೂತನ ಹಾಗೂ ಹಳೆಯ ಆರ್ಸಿಸಿ ಮನೆ ಮಳೆಗಾಲದಲ್ಲಿ ಸೋರುತ್ತಿದೆಯೇ? ಇದನ್ನು ತಡೆಗಟ್ಟಲು ಇದೀಗ ಕೊಡಗಿಗೆ ಬಂದಿದೆ ಪ್ರಖ್ಯಾತ ಕಂಪನಿಯಾದ ಡಾಕ್ಟರ್ ಫಿಕ್ಸಿಟ್ ರವರ ವಾಟರ್ ಪ್ರೂಫಿಂಗ್ ಟೆಕ್ನಾಲಜಿ. ದೀರ್ಘ ಬಾಳಿಕೆಯ ಹಾಗೂ ನುರಿತ ತಜ್ಞರಿಂದ ಪರೀಕ್ಷಣೆಗೆ ಒಳಪಡಿಸಿ ಸಂಪೂರ್ಣ ಸೋರುವಿಕೆ ತಡೆಗಟ್ಟಲು ಅವಕಾಶವಿದೆ. ಸಂಪರ್ಕಿಸಿ ನಿರ್ಮಾಣಂ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್, ಪೊನ್ನಂಪೇಟೆ. ಕಾಲ್ 9980993027. ನಂಬರ್ ಮತ್ತೊಮ್ಮೆ 9980993027. ಕುಶಾಲನಗರ ಅತ್ತೂರು ಗ್ರಾಮದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೇ 21ರಂದು ಸೋಮವಾರ ಮಹಾಶಿವರಾತ್ರಿ ಉತ್ಸವಕ್ಕೆ ಕಟ್ಟು ಬೀಳಲಿದ್ದು, ಅಂದು ಬೆಳಿಗ್ಗೆ 8:30 ಗಂಟೆಗೆ ಗೊನೆ ಕಡಿಯುವ ಕಾರ್ಯಕ್ರಮವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಕೋರಿದ್ದಾರೆ. ಜಾಹೀರಾತುಗಳು ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸೇವಾ ಮಾಹಿತಿ: ವೆಸ್ಟ್ನಮ್ಮಲೆ ಗ್ರಾಮ ಕೆದುಕೊಲ್ಲಿ ಕಾರಳನ ಚಟ್ಟಂಗಡ ಮಣಿಸುಬ್ಬಯ್ಯ ಇಂದು ಮರಣಪಟ್ಟಿದೆ. ಅಳುವತೊಟ್ಟು ಬಯತರ ಚಟ್ಟಂಗಡ ಮಣಿಸುಬ್ಬಯ್ಯ ಎಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಎಂಡ ಸ್ವಂತ ಮನೆಯಲ್ಲಿ ನಡಪಂದು ಅಕ್ಕಕರ ಅರಿಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ನಗರೋತ್ಥಾನ ಯೋಜನೆ ರಡಿಲು ಮಡಿಕೇರಿ ನಗರಸಭೆಗೆ 40 ಕೋಟಿ ರೂಪಾಯಿಯ ಪಿಂಜ ಮುಖ್ಯಮಂತ್ರಿ ರೆಂಗಡ ವಿಶೇಷ ಪ್ಯಾಕೇಜ್ ರಡಿಲು 5 ಕೋಟಿ ರೂಪಾಯಿಯ ಬಿಡುಗಡೆ ಆಯ್ತುಳ್ಳಾಂಡ ಮಾರಿಪತ್. ಮಡಿಕೇರಿರ ಬೋರೆ ಬೋರೆ ವಾರ್ಡ್ಕು ಶಾಸಕಗಳನ್ನ ಮಂಡೆ ಪಂಡ ಅಪ್ಪಚ್ಚು ರಂಜನ್ ರೆಂಗ ಇಂದು ಖುದ್ದಾಯ್ತು ಪೋಯ್ತು. ಸಾರ್ವಜನಿಕಂಗ ಪಿಂಜ ನಗರಸಭಾ ಸದಸ್ಯರುಂಡು ಅಭಿವೃದ್ಧಿ ಪಣಿಗೆ ಸಂಬಂಧಪಟ್ಟನಿಗೆ ಮಾಹಿತಿ ಪಡೆದಣತು. ಸ್ಟೋನ್ ಹಿಲ್ಲು ಮಡಿಕೇರಿ ನಗರಕ್ಕೆ ನೀರು ಬುಟ್ಟಣ್ಣುಳ್ಳು ಸಂಸ್ಕರಣಾ ಘಟಕತ್ರ ಪಕ್ಕ 25 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಪಣಿನ ತೊಡಕೆ ತಿಳ್ಕೊಂಡು ಶಾಸಕಂಗ ಸೂಚನೆ ಕೊಡ್ತದೆ. ಮಡಿಕೇರಿರ ಅಭಿವೃದ್ಧಿಗೆ ಸರ್ಕಾರ ಏರ ಪಣ ಬಿಡುಗಡೆ ಮಾಡಿತು. ಇದನ್ನು ಚಾಯೋಡೆ ಬಳಸಿಕೊಂಡು ಅಣ್ಣುಚಿ ಅನ್ನನೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ್ನನಿಗೆ ಮುಖ್ಯಪಟ್ಟಂಗ ಶಾಸಕಂಕ ಮಡಿಕೇರಿರ 10 ಫಲತರ ಸಮಸ್ಯೆ ಮೀದ ಮಾಹಿತಿ ಕೊಡ್ತದೆ. ಮಡಿಕೇರಿ ತಾಲೂಕರ ಪೆರಾಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲು 1.25 ಕೋಟಿ ರೂಪಾಯಿ ಅನ್ನನೆ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲು 7 ಕೋಟಿ ರೂಪಾಯಿ ಖರ್ಚಿಲ್ಲ ಆಯ್ತುಳ ಬೋರೆ ಬೋರೆ ಅಭಿವೃದ್ಧಿ ಪಣಿರ ಉದ್ಘಾಟನೆ ಪಿಂಜ ಭೂಮಿ ಪೂಜನ ಇಂದು ಶಾಸಕ ಕೆಜಿ ಬೋಪಯ್ಯ ಅನ್ನನೆ ಸಂಸದ ಪ್ರತಾಪ್ ಸಿಂಹಯ್ಯಂಗ ಮಾಡುಚಿ. ಲೋಕೋಪಯೋಗಿ ಬಂದರ್ ಪಿಂಜ ಒಳನಾಡು ಜಲಸಾರಿಗೆ ಇಲಾಖೆ ರಾದನೆಲು ದಂಡಾರ್ಥ ಇರೋದಂಡನೆ ಸಾಲು ದಂಡ ದಿನತ್ರ ರಸ್ತೆ ಸಂಚಾರ ಸಮೀಕ್ಷೆ ಇದೇ 23ರಂದು ಪೊಲಾಕ 6 ಗಂಟೆಗೆ ತನೆ ನಡಪ. ಬೇನಿಲು ನೀರ ಮೂಲ ಬತ್ತಿಯಂಗುಳ್ಳಾನಗುಂಡು ನೀರಕ್ಕೆ ತೊಂದರೆ ಕಂಡು ಬಂದನುಂಡು ಆನಗುಂಡು ನೀರಿನ ಪಾಲು ಮಾಡತೆ ಚೆನ್ನ ಚೆನ್ನ ಬಳಸಿಕೊಂಡು ಸುಂಟಿಕೊಪ್ಪ ಸರ್ಕಾರಿ ಪದವಿಪುರ ಕಾಲೇಜಿನ ಪ್ರಿನ್ಸಿಪಲ್ ಪಿಎಸ್ ಜಾನ್ ಅಣ್ಣುಚಿ. ನೆಹರು ಯುವ ಕೇಂದ್ರ ಮಡಿಕೇರಿ ಇಬ್ಬನಿ ಒಳವಾಡಿ ಗ್ರಾಮತ್ರ ಹೆಲ್ಪಿಂಗ್ ಹ್ಯಾಂಡ್ ಅಸೋಸಿಯೇಷನ್ ರಾದನೆಲು ಬೋಯಿಕೇರಿ ಸಮುದಾಯ ಭವಂತ ಏರ್ಪಾಡು ಮಾಡಿತಿಂಜ ಜಲ ಜಾಗರಣ ಅಭಿಯಾನದ ಮುಖ್ಯ ಬಿಂದು ಆಯ್ತು ತಕ್ಪರ್ನತು. ಬೆಂಗಳೂರು ಮಹಾನಗರತ್ ಏರ ಬೋರ್ವೆಲ್ ಅಡ್ತಾನಗೊಂಡು ನೀರಿನ ತೊಂದರೆ ಕಾಂಬಚಿಟ್ಟಂಡಿತು. ಕೊಡಗಲು ಚೆಕ್ ಡ್ಯಾಂ ಇಂಗು ಕುಂಡನ ಅಡ್ಕೊಂಡು ಸಲಹೆ ಮಾಡಿಚಿ. ಟಿಜಿ ಪ್ರೇಮಕುಮಾರ್ ತಕ್ ಬಂದಿತು. ನಂಗಕ್ಕೆ ನೀರು ತುಂಬಾ ಮುಖ್ಯ ಆಯ್ತುಂಡು ಆನಗೊಂಡು ನೀರಿನ ಮುಂಡತ್ತು ಚೆಲ್ಲುವಕಾಗ ಅಂದು ಗೆಮಿತಕ್ಕೆ ಬರಂದಿತು. ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಕಾಫಿ ಬೋರ್ಡ್ರ ಕೂಟಾದ ನೆಲೆ ಗೋಣಿಕೊಪ್ಪತ್ರ ಕಾಫಿ ಬೋರ್ಡ್ ತಾಂತ್ರಿಕ ಮೌಲ್ಯಮಾಪನ ಕೇಂದ್ರತ್ತು ಇದೇ 25ರಂದು ಫಲಕ 9:30 ಗಂಟೆಗೆ ಕಾಫಿ ಕಪ್ಪಿಂಗ್ ಸೆಷನ್ ಏರ್ಪಾಡು ಮಾಡಿತು. ತಜ್ಞಗಳುಂಡು ಕಾಫಿ ಬಳೆಕಾರಕ್ಕೆ ಕಾಫಿರ ಗುಣಮಟ್ಟದ ಮೀದ ಅರಿವಿಕೆ ಕೊಡಪ್ಪ ಬಳೆಕಾರ ಕೊಡ್ತಿತ್ತುಳ ಕಾಫಿರ ಮಾದರಿ